ಧರಿಸುವ ಓರಂಗ ಸ್ನಾನವನರಿಯೇನು ಮೌನವನರಿಯೇನು ಧ್ಯಾನವನರಿಯೇನು ದನಬೇಡ ಸ್ನಾನವನರಿಯೇನು ಮೌನವನರಿಯೇನು ಧ್ಯಾನವನರಿಯೇನು ದನಬೇಡ ಜಾನಕಿ ವಲ್ಲಭ ದಶರಥ ನಂದನ ಜಾನಕಿ ವಲ್ಲಭ ದಶರಥ ನಂದನ ಗಾನ ವಿಲೋಲನ ನೆನೆ ಮನವಿ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವ ಓರಂಗ ಜಪವೊಂದರಿಯೇನು ತಪವೊಂದರಿಯೇನು ಉಪದೇಶವಿಲ್ಲಂದನ ಬೇಡ ಜಪವೊಂದರಿಯೇನು ತಪವೊಂದರಿಯೇನು ಉಪದೇಶವಿಲ್ಲಂದನ ಬೇಡ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಅಪಾರ ಮಹಿಮ ಶ್ರೀ ಪುರಂದರ ವಿಠಲನ ಉಪಾಯದಿಂದಲೀ ನೆನೆ ಮನವೇ ಧರಿಸುವ ಓರಂಗ ಸುಲಭದ ಮುಕ್ತಿಗೆ ಸುಲಭನೆನಿಸುವ ಜನರು ಹನಾಭನ ನೆನೆ ಮನವೇ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕಲಿಯುಗದಲ್ಲಿ ಹರಿನಾಮ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಧರಿಸುವ ಓರಂಗ ಹಸಿರು ಪಟ್ಟಿಯ ಸೀರೆ ತೋಟ ಮುಸುಕ ಮಾನ ಮಾಡಿ ಬಿಸಿಲಿಗೆ ಬೆಣ್ಣೆ ಮಾಡಿ ನಡೆಯಂಗಾಗೈತ್ರಿ ಹಸಿರು ಪಟ್ಟಿಯ ಸೀರೆ ತೋಪ ಮುಸುಕ ಮ್ಯಾಲ ಮಾಡಿ ಹಸಿರು ಪಟ್ಟಿಯ ಸೀರೆ ತೋಪ ಮುಸುಕ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆಯಂಗಾಗೈತ್ರಿ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಹಸಿರು ಪಟ್ಟಿಯ ಸೀರೆ ತೋಪ ಶರಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನು ಕೊಟ್ಟು ನಡೆಯಂಗಾಗೈತ್ರಿ ನಮ್ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಹಸಿರು ಕುಪ್ಪಸದ ಮ್ಯಾಲೆ ಹಸನ ಕೆರಡು ಒಂಕಿಯ ನಿಟ್ಟು ಹಸಿರು ಕುಪ್ಪಸದ ಮ್ಯಾಲೆ ಹಸನ ಕೆರಡು ಒಂಕಿಯ ನಿಟ್ಟು ಬಿಸಿಲಿಗೆ ತೋಳ ತಿರುವಿ ನಡೆಯಂಗಾಗೈತ್ರಿ ನಮ್ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಬಿಳಿಯ ಜೋಳದ ರೊಟ್ಟಿ ಎಳೆಯ ಚೌಳಿಕಾಯಿ ಪಲ್ಯ ಬಿಳಿಯ ಜೋಳದ ರೊಟ್ಟಿ ಎಳೆಯ ಚವಳಿಕಾಯಿ ಪಲ್ಯ ಹೊಳೆಯ ದಂಡೆಯಲ್ಲಿ ಕೂತ್ಕೊಂಡು ನಂಗಾಗೈತ್ರಿ ನಮ್ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಕರದ್ ಮುರಿದ ಕರ್ಚಿ ಕಾಯಿ ಹಪ್ಪಳ ಸಂಡಿ ಉಪ್ಪಿನ ಕಾಯಿ ಕರದ್ ಮುರಿದ ಕರ್ಚಿ ಕಾಯಿ ಹಪ್ಪಳ ಸಂಡಿ ಉಪ್ಪಿನ ಕಾಯಿ ಹೊಂಗೆ ದಂಡೇಲಿ ಕೂತ್ಕೋ ಉಣ್ಣಂಗಾಗೈತ್ರಿ ನಮ್ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಹಸಿರು ಪಟ್ಟಿಯ ಸಿರಿ ತೋಪ ಶರದ ಮ್ಯಾಲ ಮಾಡಿ ಬಿಸಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತ್ರಿ ನಮ್ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಸಜ್ಜಿ ಅನ್ನದ ರೊಟ್ಟಿ ಎಳೆಯ ಬದನೆಕಾಯಿ ಪಲ್ಯ ಸಜ್ಜಿ ಅನ್ನದ ರೊಟ್ಟಿ ಎಳೆಯ ಚ ಬದನೆಕಾಯಿ ಪಲ್ಯ ಹರಗಿ ದಂಡೇಲಿ ಕೂತ್ಕೊ ಉಣ್ಣಂಗಾಗೈತ್ರಿ ನಮ್ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಹೂಗಾರನ್ ಮನೆಗೋಗಿ ಹೂವಿನ ದಂಡಿ ಹೆಣಸಿಕೊಂಡು ಹೂಗಾರನ್ ಮನೆಗೋಗಿ ಹೂವಿನ ದಂಡಿ ಹೆಣಸಿಕೊಂಡು ರಾಯರ ಬಲಗಡೆ ಕೂತ್ಕೊಂಡುಡಿ ಹಂಗಾಗೈತ್ರಿ ನಮ್ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಹಸಿರು ಪಟ್ಟಿಯ ಸಿರಿ ತೋಪ ಶರಗ ಮ್ಯಾಲ ಮಾಡಿ ಹಸಿರು ಪಟ್ಟಿಯ ಸಿರಿ ತೋಪ ಶರಗ ಮ್ಯಾಲ ಮಾಡಿ ಬಿಸಲಿಗೆ ಬೆನ್ನು ಕೊಟ್ಟು ನಡೆಯಂಗಾಗೈತ್ರಿ ನಮ್ ಬಾಲನ ಬಯಕೆಯ ಬಯಸಂಗಾಗೈತ್ರಿ ಬಾಲನ ಬಯಕೆಯ ಬಯಸಂಗಾಗೈತ್ರಿ ವೆಂಕಟನಾಮನ ಧನಿಯ ನೋಡಿದನ ಶಿಕಾಮಣ ತಿರುಮಲ ಧನಿಯ ನೋಡಿದೇನ ವೆಂಕಟನಾಮನ ಧನಿಯ ನೋಡಿದೇನ ಧನಿಯ ನೋಡಿದೆ ಶಿಕಾಮಣಿಯ ತಿರುಮಲನ ಧನಿಯ ನೋಡಿದೇನ ವೆಂಕಟನಾಮನ ಧನಿಯ ನೋಡಿದೇನ ಕೇಸಕ್ಕೆ ಅನ್ನ ಉಂಬುವನ ಬಡ್ಡಿ ಕಾಸು ಬಿಡದೆ ಹೊನ್ನ ಗಳಿಸುವವನ ಕೇಸಕ್ಕೆ ಅನ್ನ ಉಂಬುವನ ಬಡ್ಡಿ ಕಾಸು ಬಿಡದೆ ಹೊನ್ನ ಗಳಿಸುವವನ ದೋಸೆ ಅನ್ನವ ಮಾರಿಸುವನ ತನ್ನ ದಾಸರ ಮ್ಯಾಳದಿ ಕುಣಿದಾಡುತಿಹನ ಧನಿಯ ನೋಡಿದೇನ ವೆಂಕಟನಾಮನ ಧನಿಯ ನೋಡಿದೇನ ಗಂಟಿನಲ್ಲಿ ಹೊರುವವನ ಹೊರ ಹೊಂಟು ಹೋಗಿ ಬೇಟೆ ಯಾಡುವವನ ಗಂಟಿನಲ್ಲಿ ಹೊರುವವನ ಹೊರ ಹೊಂಟು ಹೋಗಿ ಬೇಟೆ ಯಾಡುವವನ ಗಂಟೆನಾದಕ್ಕೆ ನಲಿ ಯುವನ ಬುವೈ ಕುಂಟವಿದೆಂದು ಹಸ್ತವ ತೋರುತಿಹನ ಧನಿಯ ನೋಡಿದೇನ ವೆಂಕಟನಾಮನ ಧನಿಯ ನೋಡಿದೇನ ಬೆಟ್ಟದೊಳಗೆ ಇರುತಿಹನ ಮನ ಮುಟ್ಟಿ ಬಜಿಪರಿಗೆ ಇಷ್ಟವ ಸಲ್ಲಿಸುವನ ಕೊಟ್ಟವರವ ತಪ್ಪದವನ ಸೃಷ್ಟಿಗವಿಕ ಶ್ರೀ ಪುರಂದರ ವಿಠಲನ ಧನಿಯ ನೋಡಿದೇನ ವೆಂಕ ಘಟನ ಮನದಣಿಯ ನೋಡಿದೇನ ದಣಿಯ ನೋಡಿದೆ ಶಿಖಾಮಣಿಯ ತಿರುಮಲನ ದಣಿಯ ನೋಡಿದೇನ ವೆಂಕಟನ ಮನದಣಿಯ ನೋಡಿದೇನ ವೆಂಕಟನ ಮನದಣಿಯ ನೋಡಿದೇನ ಯೋಗಿ ಮನೆಗೆ ಬಂದ ಶ್ರೀ ಗುರುದೇವ ಮನೆಗೆ ಬಂದ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ ಕಾಲಲಿ ಪಾದುಕ ಕೈಯಲಿ ದಂಡ ಬಾಲರವಿಯ ಕಳೆಯ ಆ ಬಾಲರವಿಯ ಕಳೆಯ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ ಮಸ್ತಕದಲ್ಲಿ ಜಡೆ ಶೋಭಿಸುತ್ತಲ್ಲಿ ಕಸ್ತೂರಿ ತಿಲಕ ಚಂದನ ಹಣೆಯಲ್ಲಿ ವಿಸ್ತರ ನಗು ಮುಖದ ವಿಸ್ತರ ನಗು ಮುಖದ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ ಜೋಲು ತೀರಲು ಕೊರಳಲು ರುದ್ರಾಕ್ಷಿ ಜೋಳಿಗೆ ಬಗಲಲಿ ತ್ರಿಲೋಕ ರಕ್ಷ ಕಾಶಾಯಾಂಬರರ ಕಾಶಾಯಾಂಬರದ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ ಕುರುದ್ವೀಪದಿ ಕೃಷ್ಣೆಯ ತಟದಲ್ಲಿ ಸರಸದಿವಾಸಿಪ ಶ್ರೀಪಾದ ಯೋಗಿ ಪರಮ ಪುರುಷನ ಹರಿ ಪರಮ ಪುರುಷನ ಹರಿ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ ಭಕ್ತ ಕಾಮ ಕಲ್ಪದ್ರುಮನೀತ ನಿತ್ಯ ಪೂರ್ಣ ಸಚ್ಚಿದಾತ್ಮದತ್ತ ಶಂಕರ ಗುರು ರೂಪ ಶಂಕರ ಗುರು ರೂಪ ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ ಹುಲ್ಲು ತರುವರ ಮನೆಗೆ ಹುಲ್ಲು ತರುವ ಅವ ಲಕ್ಷ್ಮೀರಮಣ ಇವಗಿಲ್ಲ ಗುರುವ ಹೂವ ತರುವರ ಮನೆಗೆ ಹುಲ್ಲ ತರುವ ಮನೆಗೆ ಹುಲ್ಲ ತರುವ ಅವಲ ಕುಮೀರಮಣ ಇವಾಗಿಲ್ಲ ಗರ್ವ ತರುವರ ಮನೆಗೆ ಹುಲ್ಲ ತರುವ ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣಗೆ ಅರ್ಪಿತವೆನಲು ಒಂದೇ ಮನ ನಲಿ ಸಿಂಧು ಶಯನ ಮುಕುಂದಯನೆ ಒಂದೇ ಮನ ನಲಿ ಸಿಂಧು ಶಯನ ಮುಕುಂದಯನೆ ಎಂದೆಂದು ವಾಸಿಪನ ಮಂದಿರದೊಳಗೆ ಹೂವ ತರುವರ ಮನೆಗೆ ಹುಲ್ಲ ತರುವ ಪಾಂಡವರ ಮನೆಯೊಳಗೆ ಕುದುರೆಗಳ ತಾ ತೊಳೆದು ಪುಂಡಲೀಕಾಕ್ಷನು ಹುಲ್ಲನು ತಿನಿಸಿದ ಅಂಡಜ ವಾಹನ ಶ್ರೀ ಪುರಂದರ ವಿಠಲನು ಅಂಡಜ ವಾಹನ ಶ್ರೀ ಪುರಂದರ ವಿಠಲನು ತೊಂಡರಿಗೆ ತೊಂಡನಾಗಿ ಸಂಚರಿಸುತಿಹನು ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲ ಕುಮೀರಮಣ ಇವಗಿಲ್ಲ ಗರ್ವ ಹೂವ ತರುವರ ಮನೆಗೆ ಹುಲ್ಲ ತರುವ ಹುಲ್ಲ ತರುವ ಹುಲ್ಲ ತರುವ ಅತಿಮತ ಜನಪರ ನಮ್ಮ ವಿರೂಪಾಕ್ಷ ರಮಣ ರಮಣನಲ್ಲಿ ಅಮರ ಭಕ್ತಿ ಕೊಡು ನಮ್ಮ ವಿಶಾಲಕ್ಷ ನಮಃ ಪಾರ್ವತಿ ಪತಿಮಿತ ಜನಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ರಮಾರಮಣನಲ್ಲಿ ಅಮರ ಭಕ್ತಿ ಕೊಡು ರಮಾರಮಣನಲ್ಲಿ ಅಮರ ಭಕ್ತಿ ಕೊಡು ನಮೋ ವಿಶಾಲಾಕ್ಷ ನಮಃ ಪಾರ್ವತಿ ಪತಿಮಿತ ಜನಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ನೀಲಕಂಠ ತ್ರಿಶೂಲಮರಹಸ್ತಾಲಂಕೃತ ರಕ್ಷ ಪಾಲನೇತ್ರಕ ಪಾಲರುಂಡಮಣಿ ಮಾಲಧೃತ ವಕ್ಷ ಶೀಲಾರಮ್ಯ ವಿಶಾಲ ಸುಗುಣ ಸಲ್ಲೀಲ ಸುರಾಧ್ಯಕ್ಷ ಶ್ರೀಲ ಕುಮಿಶ ನವೋಲೈಸುವ ಭಕ್ತಾವಳಿಗಳ ಪಕ್ಷ ಭಕ್ತಾವಳಿಗಳ ಪಕ್ಷ ನಮಃ ಪಾರ್ವತಿ ಪತಿನುತ ಜನಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ವಾಸವನುತ ಹರಿದಾಸ ಈಶ ಕೈಲಾಸ ವಾಸುದೇವ ದಾಶರಥಿಯ ಔಪಾಸಕ ಸುಜನರ ಪೋಷಿಪ ಪ್ರಭಾವ ಈಶನಲ್ಲಿ ಕೀಲಿಸು ನನವ ಗಿರಿಜೇಶ ಮಹಾದೇವ ಗಿರಿಜೇಶ ಮಹಾದೇವ ನಮಃ ಪಾರ್ವತಿ ಪತಿನುತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ಮೃತ್ಯುಂಜಯ ನಿಮ್ಮ ಪದಕ್ಕೆ ಮೃತ್ಯಾನು ಸರ್ವತ್ರ ಹತ್ತಿರ ಕರೆದು ಅಪಾರ್ಥನಂತೆ ಪೊರೆಯುತ್ತೀಯ ತ್ರಿನೇತ್ರ ತತ್ತೀಗನಂತೆ ಕಾಯುತ್ತೀಯ ವರ್ಣನ ಸತ್ಯಾದಿ ಸುಚರಿತ್ರ ಕರ್ತೃ ಉಡುಪಿ ಶ್ರೀ ಕೃಷ್ಣನ ಪೌತ್ರ ಕೃಪಾ ಪಾತ್ರ ಪೌತ್ರ ಕೃಪಾ ಪಾತ್ರ ನಮಃ ಪಾರ್ವತಿ ಪತಿನುತ ಜನ ಪರ ನಮೋ ವಿರೂಪಾಕ್ಷ ನಮೋ ವಿರೂಪಾಕ್ಷ ಬೇಕೆ ಎಂದು ಬಾಗಿಲಿಗೆ ಬಂದು ಕೇಳಿದಳು ನಸುನುಗ್ರತ ಹೂವಿನ ಮನೆ. ಹೂವು ಬೇಕೆ ಎಂದು ಮುಂಬಾಗಿಲಿಗೆ ಬಂದು ಹೂವು ಬೇಕೆ ಎಂದು ಮುಂಬಾಗಿಲಿಗೆ ಬಂದು ಕೇಳಿದಳು ನಸು ನಗುತ ಹೂವಿನವಳು ಕೇಳಿದಳು ನಸು ನಗುತ ಹೂವಿನವಳು ಬುಟ್ಟಿಯಲಿ ನೂರಾರು ಮಲ್ಲಿಗೆಯ ದಂಡೆಗಳು ಬುಟ್ಟಿಯಲಿ ನೂರಾರು ಮಲ್ಲಿಗೆಯ ದಂಡೆಗಳು ನಗುವು ಚೆಲ್ಲಿದುವನ್ನ ಮೊಗವ ಕಂಡು ನಗುವು ಚೆಲ್ಲಿದುವನ್ನ ಮೊಗವ ಕಂಡು ಹೂವು ಬೇಕೆ ಎಂದು ಮುಂಬಾಗಿಲಿಗೆ ಬಂದು ಅಲ್ಲಲ್ಲಿ ಮಲ್ಲಿಗೆಯ ನಡು ನಡುವೆ ಸಂಪಿಗೆಯ ಅಲ್ಲಲ್ಲಿ ಮಲ್ಲಿಗೆಯ ನಡು ನಡುವೆ ಸಂಪಿಗೆಯ ಪಚ್ಚೆತೆನೆ ಪಾದರಿಯ ಅಚ್ಚಗಂಪು ಪಚ್ಚೆತೆನೆ ಪಾದರಿಯ ಅಚ್ಚಗಂಪು ತಾಯಿಗೀಗ ತಂದಿಹೆನು ತುಂಬು ಹೂವಿನ ಸರವ ತಾಯಿಗೀಗ ತಂದಿಹೆನು ತುಂಬು ಹೂವಿನ ಸರವ ತೋರಿ ಬನ್ನಿರೆಯೊಳಗೆ ಅಂದಳವಳು ಹೂವು ಬೇಕೆ ಎಂದು ಮುಂಬಾಗಿಲಿಗೆ ಬಂದು ಬಲು ದೂರ ತೋರಿ ನೋಡು ಎನ್ನ ಪ್ರೇಮದ ಗಂಗೆ ಬಲು ದೂರ ತೋರಿ ನೋಡು ಎನ್ನ ಪ್ರೇಮದ ಗಂಗೆ ತೂಗಿದಳು ಕಂದನನ ಲಾಲಿಯೆಂದು ತೂಗಿದಳು ಕಂದನನ ಲಾಲಿಯೆಂದೂ